ಪೊಸಿಷನ್ ಕಥಮೇನ ಫಂಕ್ಷನ್. ನೋಡಿ, ಇನ್ನು ಅಹಂಕಾರ ಹುಡುತ್ತಲೇ ಇರುತ್ತಾ, ಓಹೋ ಇದು ಮುಖ್ಯ ವಿಷಯವಾ, ಓ ನಮ್ಮ ಮೇಸ್ಟ್ರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ ಎಂದು ಹೇಳ್ತಿದ್ರು. ತನಗೆ ಗೊತ್ತಿಲ್ಲ ಅಂತ ಹೇಳಿದ್ರು, ಅದು ನಮ್ಮ ಗುರುಕುಲದಲ್ಲಿ ಯಾವ ಮೇಸ್ಟ್ರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ, ಅದೇ ಹೇಳಲಿಲ್ಲ ಅವ್ರು ನನಗೆ. ಆ ಉತ್ತರದಲ್ಲಿ ಅವನಿಗೆ ಒಂಥರ ಇವರು ಉಂಟೆ ಹೇಳ್ತಾರೆ, ನವಯಿನೂನ ಭಗವಂತಹ ಸಹಿತದಂತ ವೇದಿಸು. ಅವರು ಭಗವಂತಹ ನಮ್ಗೆ ಪಾಠ ಹೇಳಿದಂತಹ ಪೂಜ್ಯರಾದ ಗುರುಗಳೆಲ್ಲ ಇದ್ದಾರಲ್ಲ, ಉಪಾಧ್ಯಾಯರುಗಳು, ಗುರುಗಳು, ಮಹಾ ಮಹಾಜ್ಞಾನಿಗಳು, ಅವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಎಂದು ಹೇಳ್ತಿರ್ಲಿಲ್ಲ ನನಗೆ. ಅದೇ ಹೇಳಲೇ ಇಲ್ಲ, ಪ್ರಾಯ ಅವರಿಗೆ ಗೊತ್ತಿಲ್ಲ. ಹೀಗೆ ಇನ್ನೊಬ್ಬರ ಮೇಲೆ ಅಜ್ಞಾನದ ಆರ ತೋರಿಸಿ ತನ್ನ ಸುಮೃದತನವನ್ನು ಉಳಿಸಿಕೊಳ್ಳುವ ಮನೋವೃತ್ತಿ ಅನ್ನೋದು ಇನ್ನೂ ಅಹಂಕಾರ ಹೋಗಿದ್ರು. ನವಯಿನೂನ ಭಗವಂತಸ್ಥ ಏತದ ವೇದಿಷು, ಅವರಿಗೆ ಗೊತ್ತಿಲ್ಲ ಯಜ್ಞವೇದಿಷ್ಯ. ಅವರಿಗೆ ಗೊತ್ತಿದ್ದಿದ್ರೆ, ಅವರಿಗೆ ಗೊತ್ತಿರ್ತಿದ್ರೆ ಕಥಮ್ಮೇ ನಾಮಕ್ಷ. ನಾನು ಇಡೀ ಗುರುಗಳಲ್ಲೇ ಹೆಚ್ಚು ಬುದ್ಧಿವಂತ ವಿದ್ಯಾರ್ಥಿ ಅಂತ ಹೇಳಿದೆ ಅಂತಿದ್ರ, ಹೇಳೇ ಇಲ್ಲ ಅವರು, ಅವರಿಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಭಗವಾನಸ್ತು ಮೇ ತತ್ಪರವೇತೆ, ನೀವೇ ಹೇಳಿ ಅದೇನು ಅಂತ, ನೀವೇ ಹೇಳಿ ಅಂತ ಮತ್ತೆ ಒತ್ತಡ ತಥಾ ಸೌಮ್ಯ ಆಯ್ತಪ್ಪ ಕೇಳು ಅಂತ ಹೇಳ್ತೀನಿ. ಹೀಗೆ ಹೇಳಿದ ಉದ್ದಾಲಕ ಮಗನನ್ನ ತಿಕ್ಕೊಡಿ, ಒಂದು ಸರಿ ಇವನು ಇನ್ನು ಬೇರೆ ಕಡೆಗೆ ಹೋದಾಗ, ಒಂದು ರಾಜ್ಯಸಭೆಗೆ ಹೋದಾಗಲೂ ಅವಮಾನಿತರಾಗಿ ಬರ್ತಾರೆ. ಶ್ವೇತಕೇತುವಿನ ಅಹಂಕಾರ ಕಂಡನೆ ಒಂದು ಸರ್ವಾನ ಇಡೀ ಅಧ್ಯಾಯ. ಒಂದು ಗುರುಕುಲಕ್ಕೆ ಹೋಗ್ತಾನೆ, ಒಂದು ರಾಜ್ಯದ ಸಭೆಗೆ ಹೋಗ್ತಾನೆ, ವಿದ್ವಾಂಸನ ಗುರು ದೊಡ್ಡ ಮಟ್ಟ ಅಂತ ಅಲ್ಲಿ ರಾಜ ಒಂದು ಪ್ರಶ್ನೆ ಹೇಳ್ತಾನೆ, ಉತ್ತರ ಕೊಡಿ. ಅವಮಾನಿತರಾಗಿ ಬಂದ್ಬಿಡ್ತಾರೆ, ಅವಮಾನಿತರಾಗಿ ಬಂದು ಅಪ್ಪ ಹೀಗೆ ಪ್ರಶ್ನೆ ಹಾಕಿದ್ರು, ಅದು ಈ ತನ ಉತ್ತರ ಕೊಡ್ಬೋದು ಏನು ಹಾಗಾದ್ರೆ ಏನು ಅಂತ ಅಪ್ಪ ಹತ್ರ ಹೇಳ್ತಾನೆ. ಆ ತಂದೆ ಹೇಳ್ತು, ಮಗು ನನಗೂ ಈ ವಿಷಯ ಗೊತ್ತಿಲ್ಲ, ನಾನು ನಿನ್ನ ಒಟ್ಟಿಗೆ ಹೋಗೋಣ, ನಾವೇ ಆ ರಾಜ್ಯ ಮಾತು ಕಲಿತ ವಿಷಯ ತಿಳಿಯೋಣ ಅಂತ ಹೇಳ್ತಾನೆ ತಂದೆ. ಅದೇ ಅವರಲ್ಲ ಈ ಬೇಕಾದ್ರೆ ಕೇಳ್ಕೊಂಡು ಬಂದು ನನಗೆ ಹೇಳುತ್ತಾರೆ ಥ್ರೂ ಔಟ್ ಅವನಲ್ಲಿ ಏನು ಗೊತ್ತಿಲ್ಲ, ಮನೆಗಿನಿಂದ ಈಗೋ ಅದನ್ನು ಬಹಳ ಸುಂದರವಾಗಿ ಬಹಳ ಸುಂದರವಾಗಿ ಚಿಂತನೆ ಮಾಡತಕ್ಕಂತಹ ಒಂದು ಅಧ್ಯಾಯ. ಒಬ್ಬ ವಿದ್ವಾಂಸ ವಿನಯಹೀನಾದರೆ ಎಷ್ಟು ಅಪಾಯ, ಅವನು ಹೇಗೆ ಜ್ಞಾನದಿಂದ ವಂಚಿತ ಹೇಳ್ತಾನೆ. ಇದು ಇಡೀ ಅಧ್ಯಾಯ ವಿದ್ಯಾದ ವಿನಯವನ್ನು ಸೇರಿಸಬೇಕು. ಜ್ಞಾನದಿಂದ ನಾವು ವಿನಯವನ್ನು ಬೆಳೆಸಿಕೊಳ್ಳಬೇಕು, ಅಹಂಕಾರ ಬೆಳೆಸಿಕೊಳ್ಬೇಕು. ಅದು ಬೆಳೆಸಿಕೊಂಡ್ರೆ ಏನೇನು ಅಪಾಯಗಳು, ಎಷ್ಟು ಮುಖಬಂಧಗಳು, ಎಷ್ಟು ಅವಮಾನಗಳು, ಎಷ್ಟು ಡಿಪ್ರೆಷನ್ಗಳು ಜೀವನದಲ್ಲಿ ಬರ್ತಾವೆ. ಅದರಿಂದ ಯಾವತ್ತು ಎಷ್ಟು ಓದಿದರೂ ಕೂಡ ನಮ್ಮ ಅಧ್ಯಯನ ಪರ್ಫೆಕ್ಟ್ ಅಲ್ಲ. ಯಾಕೆಂದ್ರೆ ಅನಂತವಾದ ಜ್ಞಾನದ ಮುಂದೆ ಒಂದು ತುಣುಕು, ಈ ಎಚ್ಚರ ಇದ್ದಾಗ ನನಗೆ ಗೊತ್ತಿದೆ ಎಲ್ಲ ಗೊತ್ತಿದೆ ಅನ್ನುವಂಥದ್ದು ಬರುವುದೇ ಸಾಧ್ಯ ಇಲ್ಲ. ನಮಗೆ ಅಹಂಕಾರ ಬರುವುದೇನೆಂದ್ರೆ ಇಲ್ಲೇನುಂಟು ಕಲೀಲಿಕ್ಕೆ, ನಾನೆಲ್ಲ ಕಲಿತಾಯ್ತು ಅನ್ನುವ ಒಂದು ತಪ್ಪು ಪ್ರಜ್ಞೆಯಿಂದ ಅಹಂಕಾರ ಬರುತ್ತೆ. ಆದರೆ ಕಲಿತು ಮುಗಿಯುವುದಂತಿಲ್ಲ. ಮಹಾಕಾಶ್ಯದಲ್ಲಿ ಪತಂಜಲಿ ಕರೆದಾಗ ಇಂದ್ರ ಬೃಹಸ್ಪತ್ಯಾಚಾರ ಪ್ರಪಾತಿಗಳಲ್ಲಿ ಶುರು ಮಾಡಿದ ಪಾಠ ಹೇಳುವುದು ದೇವಗುರು ಬೃಹಸ್ಪತ್ಯಾಚಾರ ಜ್ಞಾನದಲ್ಲಿ ಪರಾಕಾಷ್ಠೆಯನ್ನು ಮುಟ್ಟಿದಂತಹ ದೊಡ್ಡ ದೃಶ್ಯ. ಪಾಠ ಕೇಳುವುದು ದೇವತೆಗಳ ಒಡೆಯನಾದ ಇಂದ್ರ, ಬಹಳ ದೊಡ್ಡ ಜ್ಞಾನಿ ಅವನು ಸ್ವತಃ ಅಪರೋಕ್ಷ ಜ್ಞಾನಿ. ಅದು ದಿವ್ಯ ಪುರುಷ ಸಹಸ್ರ ಮಧ್ಯೇನ ಕಾಲ ದೇವಲೋಕದ ವರ್ಷ ನಮ್ಮದಲ್ಲ, ನಮ್ಮದು ಒಂದು ವರ್ಷ ಅಂದ್ರೆ ಒಂದು ದಿನ ಅಂತ ಸಾವಿರ ವರ್ಷ ಅಂದ್ರೆ 360,000 ವರ್ಷ. ಅಷ್ಟು ಸಮಯ ಓದಲು ಟೈಮ್ ಇದೆ ನಮಗೆ. ಎಷ್ಟು ಚಿರಂಜೀವತಿ ಸವರ್ಷಂ ಜೀವತಿ, ನಾವು ಬಹಳ ಅಂದ್ರೆ 100 ವರ್ಷ ಬದುಕ್ತಾರೆ. 100 ವರ್ಷದ ಬಾಲ್ಯ ಮುಪ್ಪು ಎಲ್ಲ ಹೋಗಿ ಅದರ ರಾತ್ರಿ 50 ವರ್ಷ, ಆಮೇಲೆ ಬಾಲ್ಯ ಒಂದಿಷ್ಟು ವರ್ಷ, ಮುಪ್ಪು ಒಂದಿಷ್ಟು ವರ್ಷ, ಅದು ಒಂದು 15 ವರ್ಷ ಕಲೀಲಿಕ್ಕೆ ಸಿಗೋದು. ಎಷ್ಟು ಕಲೀಬಹುದು ಮನುಷ್ಯ ಜೀವನ? ಸಾವಿರಾರು ವರ್ಷಗಳ ಕಾಲ ದೇವಲೋಕದಲ್ಲಿ ದೇವತೆಗಳಿಗೆಲ್ಲ ಹಿರಿಯನಾದ ದೇವೇಂದ್ರ ಬೃಹಸ್ಪತಿ ಹತ್ರ ಕಲಿತು ತಥಾಪಿ ನಾಂತಂ ಜಗಾಮ ವಿದ್ಯೆ ಕೊನೆ ಮುಗಿಲಿಕ್ಕಾಗುತ್ತೆ. ಆ ಎಚ್ಚರ ಬಂದಾಗ ವಿದ್ವಾಂಸನೆಯ ಅಹಂಕಾರ ಬರುವುದಿಲ್ಲ. ಅದನ್ನ ಬಹಳ ಒತ್ತುಕೊಟ್ಟು ಬಹಳ ಸುಂದರವಾಗಿ ಬಹಳ ರೋಚಕವಾಗಿ ಶ್ವೇತಕೇತನ ಕ್ಯಾರೆಕ್ಟರ್ ಮೂಲಕ ಇದೇ ನಚಿಕೇತನಿಗೆ ಅವನ ಅಂತರ್ಮುಖ ತಂದೆ ದುರುಗುಣ ಕಳಿಸದೇ ಇದ್ರು ಕೂಡ ಗುರುಗಳನ್ನು ಕಲಿತು ಬಂದ ಅಣ್ಣನಿಗಿಂತ ಹೆಚ್ಚು ಬುದ್ಧಿವಂತನಾದ ಮನೆಗೆ ಕೂತು ಮನನ ಮಾಡಿ ಎಂದೂ ಅಹಂಕಾರ ಮಾಡಲಿಲ್ಲ ಎಂದು ಉದ್ಧತನಾಗಿ ನಂಬಿಕೊಂಡಿಲ್ಲ. ಈ ಎರಡು ಕ್ಯಾರೆಕ್ಟರ್ಗಳ ಮೂಲಕ ಜ್ಞಾನದ ಪಾಠ ಏನು, ಹೇಗೆ ಅದು ನಮ್ಮನ್ನ ಜ್ಞಾನದ ದಾರಿಯಲ್ಲಿ ಕೊಂಡೊಯ್ಯುತ್ತೆ ಅನ್ನುವುದನ್ನು ತಿಳಿಸುವ ಬಹಳ ಮಹತ್ವದ ಅದರ ಜೊತೆಗೆ ಈ ಉಪನಿಷತ್ತಿನ 5ನೇ ಅಧ್ಯಾಯ ಇನ್ನೊಂದು ಬಹಳ ಮಹತ್ವದ್ದು ಏನು ಅಂತಂದ್ರೆ, ಇಡೀ ನಮ್ಮ ವೇದಾಂತದ ಒಂದು ಇತಿಹಾಸ ಇದೆ, ಭಾರತೀಯ ತತ್ವಶಾಸ್ತ್ರದ ಇತಿಹಾಸ. ಅದರಲ್ಲಿ ಅನೇಕ ಮತಗಳು ಕವಲು ಹೊಡೆದಂತೆ ಈ ಅಧ್ಯಾಯ ಇದೆ. ಯಾಕೆಂದ್ರೆ ಭೇದವೋ ಅಭೇದವೋ ತತ್ವಮಸಿ ಬರುವುದು ಇದನ್ನು ಮತಗಳು ಕವಲೊಡೆದು ಒಂದೊಂದು ಮತಗಳು ಅಹಂಕಾರದ ಮೊಟ್ಟೆಗಳಾಗಿ ಬೆಳೆದಂತೆ ಎಂದು ಹೇಳಿದ್ದರು. ಉದ್ಯೋಗ ಮತದವರಿಗೂ ಅಹಂಕಾರ, ನಾವು ಅಂದ್ರೆ ಶ್ರೇಷ್ಠ, ಅವರ ಯೋಗ್ಯರು ನಾವು ಯೋಗ್ಯರು. ಹೀಗೆ ಮತ್ತೆ ಈ ಅಧ್ಯಾಯ ಅನೇಕ ಮತದ ಭ್ರಾಂತಿಗೆ ಮತ್ತು ಅಹಂಕಾರಕ್ಕೆ ಕಾರಣ. ಸಮಾಜದ ಅಹಂಕಾರವನ್ನು ಕಳ್ಕೋಬೇಕು ಅಂತ ಹೇಳುವ ಅಧ್ಯಾಯ ನಿಮ್ಮಲ್ಲಿ ಅಹಂಕಾರವನ್ನು ಬೆಳೆಸಿಕೊಳ್ಳಿ. ಶ್ವೇತಕೇತುವಿನಂತೆ ಶುಭ ಪರಂಪರೆಯನ್ನು ನಾವು ಬೆಳೆಸಿಕೊಳ್ಳುವಂತೆ ಬಂದಿದೆ. ಬಹಳ ಐತಿಹಾಸಿಕವಾಗಿ ಬಹಳ ಮಹತ್ವದ ಉಪನಿಷತ್ ಆಗಿದೆ. ಇಡೀ ನಮ್ಮ ದೇಶದಲ್ಲಿ ಅಧ್ಯಾತ್ಮದ ಚಿಂತನೆಗಳಲ್ಲಿ ಎಷ್ಟು ಮತಭೇದಗಳಾಗಿದ್ದಾವೆ. ಅದ್ವೈತ, ವಿಶಿಷ್ಟ ಅದ್ವೈತ, ಅದ್ವೈತದ್ದು ಅಚಿತ್ಯ ಭೇದ, ಅಚಿತ್ಯ ಭೇದ ಭೇದ, ಏನೇನೋ ಎಲ್ಲ ಮತಗಳು ಏನೋ ಎಲ್ಲ ಬಂದದ್ದು ಈ ಅಧ್ಯಾಯ. ಇನ್ನೊಂದು ಬೃಹದಾರಣ್ಯದ ಅಹಂಬ್ರಹ್ಮಸ್ಮಿ, ಅದು ಮತ್ತೆ ಇದು. ಹಾಗಾಗಿ ಇಡೀ ಅಧ್ಯಾತ್ಮ ಚಿಂತನೆಯ ಕ್ರೇಮ್ ಅಂತ ಹೇಳಿದ್ದಾರೆ. ಒಂದು ಯಾವುದೋ ಒಂದನ್ನು ತಿಳಿದುಬಿಟ್ಟರೆ ಎಲ್ಲ ತಿಳಿಯುತ್ತೆ. ಅದನ್ನ ಹೇಳ್ತಾನೆ, ಹೇಳಿದ್ರು ತಿಳಿಯೋದಿಲ್ಲ. ಹಾಗೆ ತತ್ವ ಸೇವಾ ತತ್ವ ಸೇವೆ ಗೊತ್ತಾಗದಾಗಿ, ಯಾಕೆಂದ್ರೆ ಅದನ್ನ ಅದೊಂದು ಮಹತ್ವದ ಸಂಗತಿ. ಅದನ್ನ ಸಂತೆಯ ಮಾಲ್ಯದಂತೆ ತೆರೆದಿಟ್ಟುಕೊಳ್ಳುವುದಿಲ್ಲ, ಮುಚ್ಚಿಟ್ಟು ಹೇಳುತ್ತದೆ. ಅದು ಮುಚ್ಚಿಟ್ಟು ಅದನ್ನ ಮುಚ್ಚಳ ಬಿಚ್ಚಿ ನೋಡುವಂತ ಕೆಲಸವು ಶಿಷ್ಯ ಮಾಡಬೇಕು. ಕರಡಿಗೆ ತೆರೆದು ತೋರಿಸುವುದೇ ಇಲ್ಲ ಜ್ಞಾನಿಗಳು. ಅವನು ಏನ್ ಮಾಡಿದ, ಅವನು ಕರಡಿಗೆಯ ಒಳಗೆ ಇಟ್ಟು ಕರಡಿಗೆಯನ್ನು ಮಗನಿಗೆ ಕೊಟ್ಟ. ಇದು ಸಂಪುಟ ಕೊಟ್ಟ ಹಾಗೆ ಪೂಜೆ ಮಾಡಲಿಕ್ಕೆ ತೆಗೆದಿರಬೇಕು ಅಂತ. ಸಂಪುಟದ ಪೂಜೆ ಮಾಡೋದಲ್ಲ, ಸಂಪುಟದ ಕರಡಿ ಮುಚ್ಚಳ ತೆಗೆದು ಒಳಗೆ ಶಾಲೆಗೆ ಹಾಕುವುದು. ಇಲ್ಲೇನ್ ಮಾಡಿದ, ಸಂಪುಟವನ್ನೇ ಪೂಜೆ ಮಾಡಿದ. ಹಾಗಾಯ್ತು. ಅದರಿಂದ ಆ ಮುಚ್ಚಳ ತೆಗೆಯುವ ಕೆಲಸ ಮಾಡದೇ ಇದ್ರೆ ಈ ಇಡೀ ಅಧ್ಯಾಯ ನಮಗೆ ಬರೀ ಮುಚ್ಚಳ ಮಾತ್ರ, ಒಳಗಿನ ನಿಚ್ಚಳವಾದ ಸತ್ಯ ತಿಳಿಯುವುದೇ ಇಲ್ಲ. ಹಾಗೆ ಛಂದ ಸುಂದರತೆ ಇರುವ ಶಾಲೆಯಂತೆ ಛಂದಾಗಿಸಿ ಸತ್ಯವನ್ನು ಮುಚ್ಚಿಟ್ಟ ಕರಡಿಕೆಗಳು ಅಂತ ಛಂದಸ್ಸುಗಳು. ಆ ರೀತಿ ಸತ್ಯವನ್ನ ಬಾಯಿಬಿಟ್ಟು ಹೇಳುವುದಿಲ್ಲ, ಅವ್ಯಕ್ತವಾಗಿ ಅಸ್ಪಷ್ಟವಾಗಿ ಹೇಳುತ್ತಾನೆ. ಅದನ್ನು ಕೇಳುವ ಮೂಲಕ ಯಾರು ಏನು ಬೇಕಾದ್ರೆ ಅವರವರ ಯೋಗ್ಯತೆಗೆ ತಕ್ಕ ಅರ್ಥ ಮಾಡಿಕೊಳ್ಳಿ ಅನ್ನುವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆಗೆ ತಕ್ಕಂತೆ ಅರ್ಥ. ಇದರ ಅರ್ಥ ಏನು ಅಂತ ಹೇಳಿ ಹಾಗೆ ನಿಗೂಢವಾಗಿ ಉತ್ತರ ಕೊಡುತ್ತಾನೆ. ಪ್ರಾಯ ಶ್ವೇತಕೇತು ಸರಿಯಾಗಿ ಅರ್ಥ ಮಾಡಿಕೊಂಡಿದೆ. ಯಾಕೆಂದ್ರೆ ಮತ್ತು ಮತ್ತು ಪ್ರಶ್ನೆ ಮಾಡಿ ಹಲವು ಬಗೆಯ ಪ್ರಶ್ನೆಗಳನ್ನು ಮಾಡಿ ನಾನಾ ವಿಧವಾದ ಪ್ರಶ್ನೆಗಳು. ಕೊನೆಗೆ ಅವನು ಪೂರ್ತಿ ಅಧ್ಯಾಯ ಮಾರನೇ ಅಧ್ಯಾಯ ಎಂಬುದಾಗ ಅವನ ಅಹಂಕಾರ ಇಳಿದಿರಬೇಕು. ಅಹಂಕಾರ ಇಳಿದ ಮೇಲೆ ಅವನು ಏನ್ ಮಾಡಿದ ಅಂತ ಸುದ್ದಿ ಹೇಳಿದ್ರು ಪರಿಷತ್. ಯಾಕಂದ್ರೆ ಅಲ್ಲಿ ಸರಿಯಾಗಬೇಕು, ಕಥೆ ಇಲ್ಲ. ಅಹಂಕಾರದೇ ಕಥೆ, ಅಹಂಕಾರ ಇಳಿಯೋದು ಕಥೆ ಅಲ್ಲ, ಅದು ಸಹಜ ಸ್ಥಿತಿ. ನಾಯಿ ಕಚ್ಚಿದ್ರೆ ಸುದ್ದಿ ಅಲ್ಲ, ಮನುಷ್ಯ ನಾಯಿ ಕಚ್ಚಿದ್ರೆ ಸುದ್ದಿ. ಹಾಗೆ ಅಹಂಕಾರ ಇದ್ರೆ ಸುದ್ದಿ, ಅಹಂಕಾರ ಇಳಿದ ಸಹಜತೆ ಅದೊಂದು ಸುದ್ದಿ ಅಲ್ಲ. ಹಾಗಾಗಿ ಅವನು ಅಹಂಕಾರ ಇಳಿದ ಮೇಲೆ ಅವನು ಏನಾದ, ವಿಖ್ಯಾತನಾದ ಋಷಿ ಆದ ಅಷ್ಟೇ. ಆ ಅಹಂಕಾರದ ಬೆಳವಣಿಗೆ ಅದಕ್ಕೆ ತಂದೆ ಅರೆದ ಮತ್ತು ಇದು ಪ್ರತಿಯೊಂದು ಮನದಲ್ಲಿ ನಮ್ಮ ಮಕ್ಕಳನ್ನು ಹೇಗೆ ಟ್ರೀಟ್ಮೆಂಟ್, ಮಕ್ಕಳನ್ನು ಹೇಗೆ ಸಾಕಬೇಕು, ಹೇಗೆ ಬೆಳೆಸಬೇಕು ಅನ್ನುವ ಸಂದೇಶ ಇದೆ. ಇಡೀ ನಮ್ಮ ಅಧ್ಯಾತ್ಮ ಚಿಂತನೆಯ ಕ್ರೀಮ್ ಇದೆ. ವಿದ್ಯೆಯಿಂದ ಅಹಂಕಾರ ಬಂದ್ರೆ ಎಷ್ಟು ಅಪಾಯ ಅಂತಕ್ಕಂಥ ನಮ್ಮ ಈ ಜ್ಞಾನತನ ಬುದ್ಧಿವಂತ ಮಕ್ಕಳನ್ನು ಹ್ಯಾಪರ್ ಮಾಡಬಾರದು ಅನ್ನುವಂತಹ ಪಾಠ, ಜೀವನದ ಅಪೂರ್ವ ಅಮೂಲ್ಯ ಪಾಠಗಳನ್ನು ಒಳಗೊಂಡಿರತಕ್ಕಂಥ ಒಂದಷ್ಟಿಂದ ಸಾಮಾಜಿಕವಾಗಿ ಮಹತ್ವ, ಆಧ್ಯಾತ್ಮಿಕವಾಗಿ ಅತ್ಯಂತ ಮಹತ್ವ. ಯಾಕಂದ್ರೆ ಅಧ್ಯಾತ್ಮದ ಕ್ರೀಮ್ ರಸಘಟ್ಟವನ್ನು ಹೇಳತಕ್ಕಂಥ ಜೀವಬ್ರಹ್ಮರ ಸಂಬಂಧ ಯಾವುದರದ್ದು, ಜೀವೇಶ್ವರ ಸಂಬಂಧ. ಅದು ಭೇದವೋ ಅಭೇದವೋ, ಭೇದವಾದ್ರೆ ಯಾವುದರ ಭೇದ ಅಂದ್ರೆ ನಮ್ಮನೆಗೂ ಭೇದ ಇದೆ, ಇಷ್ಟೇನೋ ಜೀವೇಶ್ವರಿಗೂ ಅಲ್ಲ. ಅದು ಬಹಳ ಅದ್ಭುತವಾದ ಸಂಬಂಧ. ಹಾಗಾಗಿ ಭಗವಂತನಿಗೂ ಜೀವನಿಗೂ ಇರತಕ್ಕ ಸಂಬಂಧ ಭೇದ ಇದ್ರೂ ಯಾವ ತರದ ಸಂಬಂಧ, ಅನುಬಂಧ, ಅದು ಅನನ್ಯಾಧೀನ, ಇದು ಅನ್ಯಾಧೀನ, ಇದೆಲ್ಲ ಎಚ್ಚರ ಬರುವಂತೆ. ಇಡೀ ಅಧ್ಯಾತ್ಮದ ಭಗವಂತನ ಮತ್ತು ಜೀವದ ಸಂಬಂಧ ಬಹಳ ಸ್ಪಷ್ಟವಾಗಿ ಸರಿಯಾಗಿ ಅರ್ಥ ಆದರೆ ತಿಳಿಯುವಂತೆ, ಅರ್ಥ ಆದರಿಂದ ಹಕ್ಕು ಇರುವುದು ಇವು ದಂಡೆಯ ಮೇಲೆ ದೀಪ ಇಡುವ ರೀತಿಯಲ್ಲಿ ಇಡೀ ಅಧ್ಯಾಯದಲ್ಲಿ ಅಧ್ಯಾತ್ಮದ ಸಂದೇಶವನ್ನ ಮುಂದಾಲಕ ತನ್ನ ಮಗನಾದ ಶ್ವೇತಕ್ಕೆ ಹೇಳಿದ ಪ್ರಮೇಯ ಮುಂದೆ ಬರುವಂತಹದ್ದು. ಇವತ್ತು ಅವನು ಏನು ತಂದೆ ಉಪದೇಶ ಕೊಡ್ತಾನೆ ಅದರ ಪ್ರಸ್ತಾವನೆಯನ್ನಷ್ಟೇ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆ ಪ್ರಶ್ನೆ ತಂದೆ ಹಾಕಿದ ಪ್ರಶ್ನೆಗೆ ಮಗನಿಗೆ ತಂದೆಯೇ ಉತ್ತರ ಕೊಟ್ಟಾಗ ಅದು ಏನು ಉತ್ತರ ಕೊಟ್ಟ ಅನ್ನುವಂಥದ್ದನ್ನ ಪ್ರತಿಯೊಂದು ಲೋಕದ ಒಂದು ವಿಶೇಷ ಏನಂದ್ರೆ ವೇದ ಕಾಲದ ಋಷಿಗಳ ಒಂದು ವಿಶೇಷ ಏನಂದ್ರೆ ನಮಗೆ ಚಿರಪರಿಚಿತವಾದಂತಹ ದೃಷ್ಟಾಂತಗಳನ್ನು ಕೊಟ್ಟು ಅದರಿಂದ ಭಗವಂತನಲ್ಲಿ ಬರುವಂತೆ ಮಾಡುವಂತರ ನಮ್ಮಲ್ಲಿ ಶಾಲೆಯಲ್ಲಿ ಎಡತನ ಪಾಠ ಮಾಡಿದ ಥಿಯೋರಿಟಿಕಲ್ ಒಂದು ಪ್ರಾಕ್ಟಿಕಲ್. ಉಪನಿಷತ್ ಕಾಲದ ಋಷಿಗಳ ಪಾಠ ಅದು ಥಿಯೋರಿಟಿಕಲ್ ಅಲ್ಲ, ಪ್ರಾಕ್ಟಿಕಲ್. ನಮ್ಮ ಅನುಭವಕ್ಕೆ ಬರುವಂತೆ ಅದನ್ನು ಪ್ರಯೋಗ ಮಾಡಿ ತೋರಿಸಿ ಪಾಠ ಹೇಳುವಂತಹ ವಿಧಾನ ಅದು. ಇನ್ನೊಂದು ಪಾಠ ಹೇಳುವ ವಿಧಾನ ಹೇಗಿರಬೇಕು, ಬರೀ ಥಿಯರಿ ಬೇಕು. ಥಿಯರಿ ಹೇಳಬೇಕು, ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಬೇಕು. ಅದರ ಇಡೀ ಉದ್ದಾಲಕ ನನ್ನ ಇಡೀ ಅಧ್ಯಾಯದ ತುಂಬಾ ಇಡೀ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಒಂದೊಂದು ಸಂತತಿ ಆ ಹುಡುಗನ ಮನಸ್ಸಿಗೆ ಮನವರಿಗೆ ಚಿಕ್ಕ ಹುಡುಗರಿಗೂ ಅರ್ಥ ಆಗುತ್ತೆ, ಆದರೆ ದೊಡ್ಡವರಿಗೂ ಅರ್ಥ ಆಗುವ ಚಿಕ್ಕ ಮಕ್ಕಳಿಗೂ ಅರ್ಥ ಆಗುತ್ತೆ, ದೊಡ್ಡವರಿಗೂ ಅರ್ಥ ಆಗುವುದು. ಅಷ್ಟ ಮಾನಸಿ ಹೋದಯ ಪುರುಷ ದುರ್ನಿರೂಪ ವಚನಕ್ಕೆ ಬಂದಿದೆ ಇಂತ ಆಚಾರ್ಯರ ಗ್ರಂಥಗಳು ಆಗಿದೆ. ಮಧ್ವಾಚಾರ್ಯರು ಬಂದಿರತಕ್ಕಂತಹ ವೇದಾಂತ ಗ್ರಂಥಗಳು ಇದನ್ನು ನಾಲ್ಕು ಪಂಡಿತ ಆಚಾರ್ಯ ಹೇಳ್ತಾರಲ್ಲ, ಮಕ್ಕಳಿಗೂ ಅರ್ಥ ಆಗುತ್ತೆ, ಪಂಡಿತರಿಗೂ ಅರ್ಥ ಆಗುತ್ತೆ. ಹಾಗೆ ಉಪನಿಷತ್ತು ಚಿಕ್ಕ ಮಕ್ಕಳಿಗೂ ಓದಿದ್ರೆ ಅರ್ಥ ಆಯ್ತು ಅಂತ ಅನಿಸುತ್ತೆ. ಆದ್ರೆ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ತಲೆ ಚಚ್ಚಿಕೊಳ್ತಾರೆ, ಏನು ಹೇಳಿದ್ರು ಗೊತ್ತಾಗ್ತದೆ, ಉಪನಿಷತ್ತಿನ ಭಾಷೆ ಆಗಿದೆ. ಅದನ್ನು ಬಹಳ ಒಂದೇನು ಹಿಂದೆ ಹೀಗಿತ್ತು, ಈಗಂತೂ ಉಪನಿಷತ್ತಿನ ಅಧ್ಯಯನದ ಪರಂಪರೆಯೇ ನಾಶವಾಗ್ಬಿಟ್ಟಿದೆ, ಆ ಲಿಂಕ್ ಇಲ್ಲ. ಹಾಗಾಗಿ ಈಗ ಅಧ್ಯಯನ ಮಾಡೋರಿಗೆ ಬಹಳ ಕಷ್ಟ. ನಾನು ಮೊನ್ನೆ ಹುಡುಗ ನನ್ನ ಹತ್ರ ಬಂದಿತ್ತು, ಅವನ ತಂದೆ ಕರ್ಕೊಂಡು ಬಂದಿದ್ದು ಹುಡುಗ 12-13 ವರ್ಷದ ಶ್ವೇತ ಕೆತ್ತ ತಂದೆ ಹುಡುಗ ಬಿಟ್ಟ ಶ್ವೇತ ಕೆತ್ತ ಅವನು ಕರ್ಕೊಂಡು, ಏನು ಅಪ್ಪ ಏನ್ ಹೇಳ್ತಾರೆ ಗೊತ್ತಾ, ಅಲ್ಲಿ ಪ್ರಚಂಡ ಇದ್ದಾನೆ ನನ್ನ ಮಗ ಹುಡುಗ ಏನ್ ಕಥೆ, ಅವನಿಗೆ 15 ಭಾಷೆ ಬರುತ್ತೆ, ಹಿಂದಿ, ತಮಿಳು, ಕನ್ನಡ, ಮಲಯಾಳ, ಉರ್ದು, ಹಿಂದೂಸ್ತಾನಿ, ಗುಜರಾತಿ ಎಲ್ಲ ಬರುತ್ತೆ. ಆಮೇಲೆ ವಿದೇಶ ಇಂಗ್ಲಿಷು, ಫ್ರೆಂಚು, ಜರ್ಮನ್, ಲ್ಯಾಟಿನ್ ಎಲ್ಲ ಬರುತ್ತೆ. ಎಲ್ಲಾ ಭಾಷೆಯನ್ನು ಬರೀತಾರೆ, ಮಾತಾಡ್ತಾರೆ, ಓದ್ತಾರೆ, ಅಷ್ಟು ಲಿಪಿ ಬರುತ್ತೆ ಪ್ರಚಂಡ. ಸಂಸ್ಕೃತದಲ್ಲಿ ಒಂದು ಕಾವ್ಯ ಬರೀತಾ ಇದ್ದಾರೆ, ಚಂಪೂ ಕಾವ್ಯ, ಅದನ್ನ ಅವನೇ ಕನ್ನಡಕ್ಕೆ ಮಾಡ್ತಾ ಇದ್ದಾನೆ. ತಂದೆ ಎಂದಿರೇ ಮಕ್ಕಳನ್ನು ಹಾಳು ಮಾಡುದು. ಈಗ ಫೋನ್ ಮಾಡಿದ್ರು ನನಗೆ, ಇಷ್ಟು ಅದ್ಭುತ ಒಂದು ಈ ವ್ಯಕ್ತಿ ಪ್ರಾಣಿ ಪ್ರಪಂಚದಲ್ಲಿ ಇರುವುದಾಗಿ ನೋಡ್ತಾರೆ, ಏನು ಓದಿದ್ದಿ ಅಂತ ಕೇಳಿದ್ದಾರೆ. ಅದೆಲ್ಲ ಉಪನಿಷತ್ತೆಲ್ಲ ಓದಿದ್ದೇನೆ, ಉಪನಿಷತ್ತು ಅದಕ್ಕೆ ಹೇಗೆ ಓದಿದೆ, ನಾನೇ ಓದಿಕೊಂಡು ಯಾರು ಮಾತನಾಡಿದ್ದೆ, ನಾನೇ ಓದಿದ್ದೆ, ಯಾವುದೇ ಭಾಷೆಯಲ್ಲಿ ಶಂಕರ ಭಾಷೆ ಓದಿದ್ದೆ, ಯಾರತ್ರ ಓದಿದ್ದೆ, ಹೇ ನಾನೇ ಓದಿದ್ದೆ, ನನಗೆ ಅರ್ಥ ಆಯ್ತು, ಎಲ್ಲ ಅರ್ಥ ಆಯ್ತು, ನಾನೇ ಓದ್ಕೊಂಡು ಅರ್ಥ ಆಯ್ತು. ಅವನ ಕಡೆ ಏನ್ ಮಾಡಿದೆ, ಇಷ್ಟು ಮಾ ಶಂಕರ ಭಾಷ್ಯ ಉಪನಿಷತ್ತು ಅವರೇ ಓದಿಕೊಂಡು ಅರ್ಥ ಆಗುವುದಿಲ್ಲ, ಸಂಸ್ಕೃತದಲ್ಲಿ ಒಳ್ಳೆ ಪ್ರಭುತ್ವ. ನಾನು ಇಲ್ಲೆಲ್ಲ ಸಂಸ್ಕೃತದಲ್ಲಿ ಮಾತಾಡಲಿ ಶುರು ಮಾಡಿದೆ, ಸಂಸ್ಕೃತ ಮಾತಾಡಿದ ಬೆರಮಂತರಲ್ಲಿ ಬರುವುದಿಲ್ಲ, ಸಂಸ್ಕೃತ ಭಾಷೆಯೇ ಬರುವುದಿಲ್ಲ. ಅವರು ಉಪನಿಷತ್ತುಗಳನ್ನು ಶಂಕರ ಭಾಷೆಯ ಎಲ್ಲ ಭಾಷೆಗಳನ್ನು ತಾನೇ ಓದಿಕೊಂಡು, ಅಂದ್ರೆ ತಂದೆ ಪೆನ್ ತೊಟ್ಟು ಹೇಳೋದು, ಪೇಪರ್ನಲ್ಲೆಲ್ಲ ನ್ಯೂಸ್ ಬಂದ್ಬಿಟ್ಟಿದೆ, 15 ಭಾಷೆಗಳ ಒಂದು ಫೋಟೋ ಹಾಕಿ, ಯಾಕಂದ್ರೆ ಪೇಪರ್ ನೋಡಿ ತಡಕ್ಕೆ ಗೊತ್ತಲ್ಲ ಸಂಸ್ಕೃತ ಏನು ಗೊತ್ತಿಲ್ಲ ಅವರಿಗೆ. ತಂದೆ ಹೇಳಿದ, ಓ ನನ್ನ ಸಂಸ್ಥೆ ಬರುತ್ತೆ ಅಂತ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ, ಏನು ಬರುದಿಲ್ಲ ಅವರಿಗೆ, ನೋಡಿ ಏನು ಬರದೇ ನನಗೆ ನಮ್ಮ ಪರಿಷತ್ತು ಎಲ್ಲ ಬಂದ್ಬಿಟ್ಟಿದೆ, ನನ್ನ ಬಹಳ ಜಾಣ ಅಂತ ತಡೆ ಅಹಂಕಾರ ಬಂದ್ಬಿಟ್ಟಿದೆ ಅಷ್ಟೇ ಅಂತ ಅವರು 25 ವಾರ ಶ್ವೇತಕ್ಕೆ ಅವರು ಅವ್ರಿಗೆ ತಂದೆ ಅದಕ್ಕೆ ಪ್ರೋತ್ಸಾಹ ಉದ್ದಾರಕರಂತಹ ಬಂದಿದೆ ಅವರಿಗೆ ಮಗ ಎಕ್ಕಿದ್ರೆ ಅವ್ರಿಗೆ ಅಷ್ಟು ಗೊತ್ತಿಲ್ಲ, ಮೊದಲೇ ಗೊತ್ತಿದೆ ಅವ್ರು ಬೆಟ್ಟ ಏ ನನ್ನ ಮಗ ಬಹಳ ಜಾಣ ಎಲ್ಲ ಭಾಷೆ ಅಲ್ಲಿ ಅಲ್ಲ ಬಂದಿದ್ರೆ ಸಂಸ್ಕೃತ ಮಾತಾಡಿದ ಉತ್ತರ ಕೊಟ್ಟು ಬರುವುದಿಲ್ಲ, ಸಂಸ್ಕೃತ ಚಂಪು ಗಾವಿ ಹೇಗೆ ಬರೀತಿ ಗೊತ್ತಾಯ್ತು ಈಗ ನಮ್ಮ ಓದ್ಬೋದು, ಅಕ್ಷರ ಕಲ್ಪನೆ ಓದ್ಬೋದು, ಇಂಗ್ಲಿಷ್ ಬರೀ ಜಯ ಓದೋದು, ಅದು ಬರೆಯೋದೊಂದು ಓದೋದು, ಅದು ಜೇ ಓ ಎಲ್ಲ ಬಂದು ಜೈ ನಂಗೆ ಓದ್ಬೇಕು. ಅದೇ ಗೊತ್ತಾಗುತ್ತೆ ನಮ್ಗೆ ಓದು ಗೊತ್ತಿರುತ್ತೆ. ಅದಕ್ಕೆ ನಾನೇ ಓದ್ಕೊಂಡೆ, ಹ್ಯಾಂಗ್ ಓದ್ಕೊಂಡು ಪುಸ್ತಕ ಪುಸ್ತಕದ ಪ್ರೊನೌನ್ಸಿಯೇಷನ್ ಆಗುತ್ತೆ, ಉಚ್ಚಾರ ಆಗುತ್ತೆ, ಮಾತಾಡೋದು. ಆದ್ರೆ ಪೂರ್ತಿ ಆ ಮಗ ಹೇಳೋದು ತಂದೆ ಎಲ್ಲದೂ ಬರ್ಬೋದು ನೋಡಿ, ಪ್ರಚಂಡ ನನ್ನ ಮಗ ಅಂತ ತೋರಿಸ್ತು. ಇದು ನೋಡಿದ್ರೆ ಹೀಗೆ ಮಾಡಿ ನಾವು ಮಕ್ಕಳನ್ನು ಹಾಳು ಮಾಡಿದ್ದೀವಿ. ಆದ್ರೆ ಉದ್ದಾಮಕ ಅಹಂಕಾರ ಬೆಳೆಯೋದಕ್ಕೆ ಬಿಡಲಿಲ್ಲ, ಆದ್ರೆ ಇವನು ಜೋರು ಮಾಡಲಿಲ್ಲ, ಬೈಲಿಲ್ಲ, ಹೊಡಿಲಿಲ್ಲ, ಬಡಿಯಲಿಲ್ಲ, ಮೆತ್ತಗೆ ಮಾತಾಡಿ ಅವನ ಗತಿ ಬಿಡಬಿಟ್ಟು. ಬಹಳ ಈ ಇಡೀ ನಗರದಲ್ಲ ಒಂದು ಒಂದು ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಹೇಗೆ ಟ್ರೈನ್ ಮಾಡಬೇಕು ಅನ್ನುವಂತಹ ಸಾಮಾಜಿಕ ಪ್ರತಿಯಿಂದ ಹಿಡಿದು ಅಧ್ಯಾತ್ಮದ ಬುದ್ಧ ತುದಿಯ ಸಂದೇಶ ತನಕ ಬಹಳ ಪರ್ಫೆಕ್ಟ್ ಆದಂತಹ ಒಂದು ಮೆಸೇಜ್ ಕೊಡ್ತಕ್ಕಂತಹ ಅಧ್ಯಾಯ, ಭಾರಿ ಮುಖ್ಯವಾದ ಅಧ್ಯಾಯ. ಆ ದೃಷ್ಟಿಯಿಂದ ಚಾಂದೋಕ್ಯ ಉಪನಿಷತ್ತರ ಅನ್ನೇ ಅಧ್ಯಾಯ ಆ ಮದನ ಜಿಜ್ಞಾಸೆ ಹಿನ್ನೆಲೆಯನ್ನು ನಾವು ಇವತ್ತು ನೋಡಿದೆವು. ತಂದೆ ಅದಕ್ಕೆ ಏನು ಉತ್ತರ ಕೊಟ್ಟ, ಅದರ ನಂತರ ಮಗನ ಜಿಜ್ಞಾಸೆ ಏನ್ ಬೆಳೆಯಿತು, ಅವನು ಏನ್ ಪ್ರಶ್ನೆ ಕೇಳಿದ, ಉತ್ತರಗಳು ಪ್ರಶ್ನೋತ್ತರಗಳ ಸರವಾನೇ ಇದೆ ಅನ್ನುವುದಕ್ಕೆ ಆ ವಿಚಿತ್ರವಾದ ಅಧ್ಯಾತ್ಮದ ತಂದೆ ಮಕ್ಕಳ ಗುರು ಶಿಷ್ಯ ಭಾವದ ಪ್ರಶ್ನೋತ್ತರವನ್ನ ನಾವು ಈ ಬಾರಿ ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಪೂರ್ವ ಚಿಂತನೆಯನ್ನು ಮಾಡಬೇಕು ಪ್ರಾಸ್ತಾವಿಕವಾಗಿ. ಇವತ್ತು ಪ್ರದೋಷ ಆದ್ದರಿಂದ ನಾನು ವಿಶೇಷ ಸ್ಪರ್ಶ ಮಾಡದೆ ಈ ಹಿನ್ನೆಲೆಯ ಜೊತೆಗೆ ಇವತ್ತಿನ ಉಪನಿಷತ್ ಚಿಂತನವನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು. ನಿನ್ನೆ ನಾವು ಶ್ವೇತಕೇತುವಿನ ಪ್ರಶ್ನೆಯನ್ನು ನೋಡಿದ್ದೆವು. ತಂದೆ ಒಂದು ಪ್ರಶ್ನೆಯನ್ನು ಕೇಳ, ಗುರುಕುಲದಿಂದ ಮರಳಿ ಬಂದ ಶ್ವೇತಕೇತುವಿನ ವಿದ್ಯಾ ನಿಮಿತ್ತವಾದ ಅಹಂಕಾರವನ್ನು ಗಮನಿಸಿ ಇವನ ಅಹಂಕಾರವನ್ನ ಮಣಿಸಬೇಕು ಅಂತ ತೀರ್ಮಾನ ಮಾಡಿ, ಯಾವುದನ್ನು ತಿಳಿದರೆ ಎಲ್ಲವೂ ತಿಳಿಯಿತು ಅಂತಹ ಸಂಗತಿಯನ್ನಾದರೂ ನಿನಗೆ ಕೊಟ್ಟು ಅಂತ ಕೇಳಿದ. ಅದಕ್ಕೆ ಕಥಂ ಭಗವತ್ಸ ಆದೇಶ ಹೋಗುವುದು, ಅದೇನು ಅಂತಹ ಸಂಗತಿ ನನಗೆ ಗೊತ್ತಿಲ್ಲ. ಅದಕ್ಕೆ ಆ ಉಪದೇಶವನ್ನು ಹೇಳುವ ಮುಂಚೆ ನಾನು ನಿನ್ನೆ ಹೇಳಿದೆ, ಕೆಲವು ಲೋಕದಲ್ಲಿ ನಮಗೆ ಅನುಭವ ಸಿದ್ಧವಾದ ದೃಷ್ಟಾಂತವನ್ನು ಕೊಟ್ಟು ಅದನ್ನು ಪ್ರಾಕ್ಟಿಕಲ್ ಒಂದು ಎಕ್ಸ್ಪ್ಲನೇಷನ್ ಇದ್ದ ಹಾಗೆ ದೃಷ್ಟಾಂತವನ್ನು ಕೊಟ್ಟು ಅವನು ಆ ಸಂಗತಿ ಹೇಗಿರುತ್ತೆ ಅನ್ನೋದನ್ನು ಗ್ರಹಣ ಮಾಡೋದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನ ಉದ್ದಾಲಕ ನಚಿಕೇತನ ತಂದೆ ಮಾಡುವ ರೀತಿ ಬಹಳ ರೋಚಕವಾಗಿದೆ. ಅವನು ಹೇಳ್ತಾನೆ, ಯಥಾ ಸೋಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣಮಯಂ ವಿಜ್ಞಾತಂ ಮೃಣಮಯಂ ವಿಜ್ಞಾತಂ ಸ್ಯಾತ್ ಮಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ಯುಕೇ.